بسم الله الرحمن الرحيم. السلام عليكم ورحمة الله وبركاته. سورة تني سورة المسد جدمتي سورة المسد تني سورة مكة بوتكيسة إسيتكا ترتيبة جهفار جلت جدني بعد فاتحة بوتي يوكم بعد سورة كوثري تبوتي جدن سبب نسين التبوت اللي أقوم حديثة كيست لفه رسول ربي قابتك وبتحى bakka jedhamu naannoo makkaa kana gubbaatti bayanii yookaan safaa gubbaallee jedhanii bayanii lallaban. Maal jedhanii? Yaa sabaahaah jedhan. Yaa sabaahaah jechuun akka namni rifatee namatti yaa'uuf jecha itti fayyadamamtu yaa sabaahaah jettiin aramni. Natti bayaa jedhan. Yookaan ammoo salphattanii isin qabee aduwwiin jedhanii akka waan jecha kana akka jecha kanaati jechuu akkasitti itti fayyadama. Yaa sabaahaah kana isin ganamfate faa akka jechuuti. Eega kanaa walitti qabanii rasuuli rabbii jennaan yaa biyyana otoo aduwwiin ganama odoo isin lafaan kaane isin qabe yookaa galgala wayixa isin mana dachaatan dagachiise isin qabe ani jedhe na dhugo'omsitanii jedhaniin. Yaa rasuula si dhugoomsina jedhaniin. Hin amanne isaan garuu yaa Muhammad si dhugoomsina jedhaniin. Achi irratti rasuulli rabbii maarree ani cadaaba jahannamirraa isin dinniinuudhaaf dhufe jedhanii itti himnaan Abiilahab ka jedhamu abbeeraan isaanii kun yaa Muhammad tabban laka lihaadaa jamactanaa jedheen. Harki ta'e haa kasaartu kasaarii ati tanaaf walitti nu qabdee jedheen. Achi irratti rabbiin keenna buuse qur'aana kana. Tabbat yadaa jedhe. Tabbat hoongoyte yookaan kasaarte yadaa harki lamaan abii lahabin abbaa lahab watabba innillee hoongahe harki isaa hoongoyte hoongahe hoongoon isaa suni dhugaa taate jechuun. Maa aghnaa anhu isarraa hin deebifne maaluhu horoon inni dhaale wamaa kasaba ta inni ufii ufiiti carraaqqatellee yookaan hoo maaluhu jechuun horoon inni carraaqqatee fi wamaa kasaba ijoolleen isaallee ijoolleen kasbii namaati jedhamti. Isarraa halaaka rabbii kanarraa homa takka isaa hin goone irraa hin deebifne jechuu yookaan tabbat yadaa jechuun haabaddu haa kasaartu harki abbaa lahab watabba innuu kasaare. Maa aghnaa anhu isarraa waan deebifne adaaba rabbii maaluhu horoon inni ufiin dhaadu ta abboota isaarraa dhaale sun wamaa kasaba ta ufiillee nigdiidhaan gamaagamana fiigee daldaluudhaan carraaqqatellee homa takka isaa hin goonee kuni horoma jiruu duniyaatti walitti qabamu malee adaaba aakhiraa ka rabbii isarraa deebisuu homa takkan danda'uu jechuu. Yookaan risaalaan Nabi Muhammad bakka hunda gahuu kana dhoorguu hin dandeenye jechuu rabbiin rasuula isaatii ni tumsa isa gargaara. Sayaslaa qaqamuuf ta'a naaran ibidda daata lahabin saahiba bilbilaa ka taate isiitti qaqamuu ta'a keessatti darbamee ibidda tanatti o'a isiitiin qaqamuuf ta'a jedha rabbiin keenna. Maqaan isaa Abiilahabi ibiddi inni ittiin gubamullee lahabi. Maal jechuu akkana jennaan ibiddi lahab jechuudhaan wassafamte. Maqaan isaa ammoo Abiilahabi. Abiilahab jechuun bareeduma keessatti akka qaccee ibidda bobahu qaccee isaa diimaa bareedu san akkas fakkaata namichi bareeduma keessatti. Kanaaf rabbiin keenna ibidda bilbila tanaan isa gubna jedha rabbiin keenna. Eega kana itti aansee jaartii isaallee itti dabre rabbiin keenna. Jaartiin isaallee baddu abbaan manaa badaa tahee haati manaa badaa tahuun ima fokkataadha. Wamra'atuhu jaartiin isaallee hin qaqamti ibidda jahannam sanitti. Hammaalata al-haxab. Ta quraan baattu suni jedha. Quraan baattu jechuun maal jechuu? Haqiiqamaan rasuula rabbii adaa godhuuf qoree karaatti guurti, qoree qajimaa karaatti guurti, qoree agamsaatii fi qoree qajimaa. Akka rasuulli rabbii wayitaa halkan bahanii masjidaaf deeman yookaa bakka hajaatii galan itti gufataniitiin itti waraanamaniif. Halkan qoree karaatti guurti jechuu. Kanaaf rabbiin keenna jaartiin abbaa Lahab Ummu Jamiil jedhamti, haadha Jamiil jedhamti. Isiilleen jahannamitti qaqamuuf teetti abbaa Lahab waliin jedha. Ta qoraan baattu sun. Fiijii dihaa morma isii keessa hablum min masad haada quncee timiraa irraa fooyameen lafarra harkisan jedha. Yookaan jahannamiin keessatti haada kanaan lafarra harkisanii jedha. Jahannamiin keessa harkisan. Ma'anaan isaa maali? Abuu Lahabillee jahannamii jajjaba ibidda teennata gubaan isii jajjabaasan seenuu ta'a. Jaartiin isaallee ibidda teennata gubaan isii jajjabaasan seenuu ta'a. Jaartiin isaa sun ta qoree karaatti guurtee Nabi Muhammadiin azaa godhuu barbaaddu sunii. Rabbiin keenya jara kan akkanatti xiqqeessa jechuu. Ammallee malaa'ikaan jahannamiin keessa jaartii tana mormatti haada dhawattee haada akkaan jajjabaatiin isii xiqqeessuudhaaf jahannamiin keessa olii gadi harkifti. Isiituu yubar wayita jiruu duniyaarra jirtu ani intala warra jajjabaati jettee ufiin boonti. Kanaaf malaa'ikaan jajjabni jahannamiin keessatti haadaan harkisan jechuu olii gad. نسأل الله تعالى ألا يجعلنا مثلهم ربي أكبر كنان قرين جركني ودو أكتك قرآن كني بوي إسان الرفس إران دجاني كفر رتد أنججو وتو كلمان توحيدا قلبي إساني هنسين ظاهر مان اللي ودو تاتي قرآن كني rabbiin biraa tahuun rasuulli rabbii dhugaa dubbatuun jecha kana ragaa godhe jechuu. Isaan odoo kalimaa tawxiidaa hin dubbatin qabriitti galuu kana. Rabbiin jahannamiin keessatti isaan harkisan jechuun kun odoo islaamummaa seenanii nama dhiba. Garuu rasuulli rabbii muraniituma jala rabbiin quraanitti buuseetiin haasa'uun suni quraanni rabbii dhugaa tahuu ragaa nuuf kenna. Rabbiin warra quraanatti fayyadamu rabbiin haa taasisu. Wajazaakumullaahu khayran. وصلى الله على سيدنا محمد وعلى آله وصحبه وسلم.